ದರ್ಶನ ಬಾಗಿಲ ಸತ್ತಿಗೆ ಇದೆಯ ವಿಸ್ಪಂದನ ತೆರೆದರೆ ಬೀಸುವ ಗಾಳಿಯು ಹೇಳಿದೆ ಸಾಂತ್ವನ ನನ್ನ ವಿರಹವು ನಿನ್ನಿಂದ ಇನ್ನೂ ಚಿಂದ ವಿವರಿಸಲಾರೆ ಎಲ್ಲರ ದೂರವಿಂದ ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೂರಲೇ ಮುನ್ನವೇ ಕಣ್ಮರೆಯಾಗಲಿ